ಏಳು ಎಕರೆ ಮಾತ್ರ ನೀರು ಹಾಯುವರಿ ಆಗ್ತಾ ಇದೆಯಾ? ಏನೇನ್ ಬೆಳೆ ಬೆಳೀತಿದ್ರಿ? ತೋಟ ಮಾಡಿದೀವಿ, ಸ್ವಲ್ಪ ಕೊಬ್ಬ ಹಾಕಿದ್ವಿ ಸಾರು, ತೆಗೆದ್ವಿ. ಈಗ ಮತ್ತೆ ಅಡಿಕೆ ಸಸಿ ಕೂರ್ಸಾನ, ಅದಕ್ಕೆ ಕೊಬ್ಬ ಹಾಕಿರೋದಕ್ಕೆ ಅಂತ ಮಿಕ್ಕಿದ್ದಕ್ಕೆ ನಾವು ಕೊಬ್ಬ ಹಾಕ್ಸಿದೀವಿ ಸರ್. ಈಗ ಮುಂಚೆ ನಿಮ್ ಜಮೀನ್ಗೆಲ್ಲ ನೀರ್ ಬರ್ತಿರ್ಲಿಲ್ವಾ ಸರ್? ಆಗವಾಗಿ ಬರೋದು ಸಾರು, ತೋಟ ಮಾಡಿದೀವಲ್ಲ ಅದಕ್ಕೆ ಬರ್ತಾ ಇರ್ಲಿಲ್ಲ ಸರ್, ಅದಕ್ಕೆ ನಾವು ಬೋರ್ ತೆಗೆಸಿ ಹನಿ ನೀರು ಮಾಡಿದೀವಿ ಸರ್. ಅಲ್ಲ ಈಗ ನಾಲಾ ನೀರ್ ಏನ್ ನೀವ್ ಅಚ್ಚುಕಟ್ಟು ಮಾಡ್ಕೊಂಡಿದಿರಲ್ಲ, ನೀರ್ ಬಳಕೆದಾರ ಸಂಘ ಮಾಡ್ಕೊಂಡ್ಮೇಲೆ ಈಗ ನೀರು ಸರಾಗವಾಗಿ ಬರ್ತಿದೆ ಅಲ್ಲ ನಿಮ್ ತೋಟಕ್ಕೆ, ನಿಮ್ ಜಮೀನ್ಗೆಲ್ಲವಾ? ಮುಂಚೆ ಎಲ್ಲ ಬರ್ತಿರ್ಲಿಲ್ವ ಹಿಂಗೆ? ಬರ ಸರ್ ಅಂದ್ರೆ ತೊಂದ್ರೆ, ಅವ್ರು ಬಿಟ್ಕೊಳದು ಇವ್ರು ಬಿಟ್ಕೊಳದು ನಮಗೆ ತೊಂದ್ರೆ ಐತೆ ಸರ್. ಈಗ ಸಲೀಸ ಬರುತ್ತೆ. ಈಗ ಕಡೆ ಹಂತದವರೆಗೂ ನೀರ್ ಕೊಡ್ತಿದ್ರಿ ನೀವು? ಈಗ ಸಂಘಕ್ಕೆ ಸೇರಿದ್ಮೇಲೆ ಏನ್ ಅನ್ಸುತ್ತೆ, ಮೀಟಿಂಗ್ ಹೋಗ್ಬೇಕು ಊರಾಗಳೆ ಅಲ್ಲೆಲ್ಲ ಮಾತಾಡ್ತಾರೆ ಅಂತ ಹಂಗೇನಾರ ಅನ್ಸುತ್ತೆ? ಕಿರಿಕಿರಿ ಇಲ್ಲ ಸರ್, ಏನನ್ನ ಅಲ್ಲಿ ಹಂಗೇನು ಅನ್ನಲ್ಲ ಸರ್. ಇದ್ ದಿವ್ಸ ಹೋಗ್ತಿವಿ, ಕಾಲ್ ನೋವು ಬರೋ ಸರ್ ನನಗೆ, ಕರದ ದಿವಸ ಹೋಗೋದು, ಕರಲಿಲ್ಲ ದಿವಸ ಕೆಲಸ ಮನೆಯಲ್ಲಿ ಇರೋದು. ಈ ಮೀಟಿಂಗ್ ಅಲ್ಲಿ ತುಂಬಾ ವಾದ ಗೀದ ಮಾಡ್ಕೊಂತಾರ? ಎಲ್ಲ ಸರಾಗವಾಗಿ ನಡೆಯುತ್ತೆ ಮೀಟಿಂಗ್? ಸರಾಗವಾಗಿ ನಡೆಯುತ್ತೆ ಸರ್. ಇಲ್ಲ, ನಿಮ್ಮಂತ ಯಜಮಾನ್ರು ಇರ್ಬೇಕು, ಹಿರಿಯ ಮನುಷ್ಯರು ಇರ್ಬೇಕು, ಮಾರ್ಗದರ್ಶನ ಮಾಡ್ಬೇಕು, ಅವಾಗ ಸಂಘಗಳು ಚೆನ್ನಾಗಾಗತ್ತೆ ಅಲ್ಲ ಪುಟ್ಟಮರೆ? ಹೌದು, ಕೇಳ್ತಾರ ಹೇಳಿದ್ರೆ ಮಾತು ಕೇಳ್ತಾರೆ ಸರ್. ಆಯ್ತು, ಈ ನಿಮ್ಮ ಸಂಘದ ಅಚ್ಚುಕಟ್ಟಿನಲ್ಲಿರುವಂತಹ ಪ್ರಗತಿಪರ ಕೃಷಿಕರಾದಂತಹ ಶಾಂತಪ್ಪನವರಿದ್ದಾರೆ. ನಮಸ್ಕಾರ ಶಾಂತಪ್ಪನವರೇ. ನಮಸ್ತೆ ಸರ್. ಶಾಂತಪ್ಪನವರೇ, ಏನ್ ಅನ್ಸತ್ ಈಗ ಗೊಂದಿ ನಾಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗ ನಾಲೆ ಪುನರ್ ನವೀಕರಣ ಆದ್ಮೇಲೆ? ಸರ್, ಗೊಂದಿ ನಾಲೆನ ಫಸ್ಟ್ ನೀರ್ ಬಿಟ್ರೆ ಒಂದು 15 ದಿವಸ ಬೇಕು ಚಾನಲ್ ತುಂಬಕ್ಕೆ. ಅಷ್ಟೊಂದು ಗುಂಡಿ ಇತ್ತು, ಅಷ್ಟೊಂದು ಆಳ ಇತ್ತು, ಒಂಥರ ಕಸ ಬೆಳ್ಕೊಂಡು 15 ದಿವಸ ಚಾನಲ್ಗೆ ನೀರ್ ಫಿಲಪ್ ಆಗಕ್ಕೆ ಸರಿಯಾಗೋದು. 15 ದಿವಸ ಆದ್ಮೇಲೆ ಇರಿಗೇಷನ್ ರೈತರಿಗೆ ಹೋಗೋದು. ಈಗ ಅಂತದ್ ಈಗ ಚಾನಲ್ ಮಾಡಿದ್ಮೇಗೆ ಇವತ್ತು ಬಿಟ್ರೆ ನಾಳೆ ಸಂಜೆ ಎಲ್ಲರ ತೂಬಿಗೂ ನೀರು ಏರುತ್ತೆ. ಈಗ ಹಂಗಾಗಿ ಒಳ್ಳೆ ಕೆಲಸ ಆಗಿದೆ, ಒಳ್ಳೆ ಅನುಕೂಲದ ಕೆಲಸ ಮಾಡ್ತಾರೆ. ಇದನ್ನ ರೈತರು ಸಹಕರಿಸ್ಕೊಂಡು ಅವರು ಜಮೀನಲ್ಲೇ ಅವ್ರ ಸ್ವಲ್ಪ ಅನುಕೂಲ ಮಾಡ್ಕೊಬೇಕು ಅಷ್ಟೇ, ಇದರಲ್ಲಿ ಅದ್ ಬಿಟ್ರೆ ಇನ್ನೇನ್ ಬೇರೆ ಉದ್ದೇಶ ಇಲ್ಲ. ಎಷ್ಟಿದೆ ಜಮೀನು ಸರ್? ನಮ್ದು 8 ಎಕರೆ ಜಮೀನು ಇದೆ ಸರ್. 2 ಎಕರೆ ಭತ್ತ ಇದೆ ಸರ್, 7 ಎಕರೆ ಅಡಿಕೆ ಇದೆ, 1 ಎಕರೆ ತೆಂಗಿದೆ ಸರ್. ಎಲ್ಲವಕ್ಕೂ ನೀರ್ ಹಾಯುವರಿ ಇದೆಯಾ? ಎಲ್ಲವಕ್ಕೂ ನೀರ್ ಹಾಯುವರಿ ಇದೆ, 1 ಎಕರೆ ಮಾತ್ರ ನೀರ್ ಹಾಯುವರಿ ಇಲ್ಲ ಸರ್. ಅದು ತೆಂಗಿಗೆ ಮಾತ್ರ. ಅಲ್ಲ, ತೆಂಗಿಗೆ ಅಂತ ಹೇಳಂದ್ರೆ ಅದಕ್ಕೇನು ವಿಶೇಷವಾದ ಇಷ್ಟು ನೀರ್ ಬೇಡ, ಅದಕ್ಕೇನಾರ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದೀರಾ? ಇಲ್ಲ ಸರ್, ಏನು ಮಾಡಿಲ್ಲ. ಅದು ಮಳೆ ನೀರ್ ಬರುತ್ತಲ್ಲ, ಅದು ಮಳೆ ನೀರ್ ಮಾತ್ರ ಅದಕ್ಕೆ ಇದಕ್ಕೆ ಹೋಗುತ್ತೆ ಅಷ್ಟೇ. ಮಳೆ ನೀರಿಗೆ ಅದು ಬರುತ್ತೆ, ಅದು ನಮಗೆ ನೀರ್ ಬೇಕಾಗಿಲ್ಲ. ಇನ್ನು ಭತ್ತ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸ ತಂತ್ರಜ್ಞಾನವನ್ನೆಲ್ಲ ಬಳಸಿ ಮಾಡ್ತಾ ಇದ್ದಾರೆ. ನೀವು ಅದನ್ನೇನಾರ ಅಳವಡಿಸಿಕೊಂಡಿದ್ರಾ, ಶ್ರೀ ಪದ್ಧತಿ ಅಂತೆ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಸಾವಯವ ಪದ್ಧತಿ? ಹೌದು ಸರ್, ಶ್ರೀ ಪದ್ಧತಿಯಲ್ಲಿ ಏನ್ ಗೊತ್ತಾ, ಈಗ ಸ್ಮೆಕ್ ಕಂಪ್ನಿಯವರು ಏನಂದ್ರೆ ಒಂದು ಶ್ರೀ ಪದ್ಧತಿ ನಾಟಿ ಮಾಡಿದ್ರೆ ಈ ತರ ಬರುತ್ತೆ, ರೈತರಿಗೆ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಈ ತಿಳುವಳಿಕೆ ಮುಖಾಂತರ ನಾನು ಈ ಸಲ ಮಾಡಿದ್ದೆ, ಈ ಸಲ ಮಾಡಿದ್ದೆ ಹೆಚ್ಚು ಕಡಿಮೆ 35 ಕ್ವಿಂಟಲ್ 1 ಎಕರೆಗೆ ಬಂತು. 1 ಎಕರೆಗೆ 35 ಕ್ವಿಂಟಲ್ ಬಂತ? 35 ಕ್ವಿಂಟಲ್. ಮತ್ತೆ ನನಗೆ ಔಷಧಿ ಗೊಬ್ಬರ ಯಾವ್ದಕ್ಕೆ ಖರ್ಚು ಕಡಿಮೆ, ಅದು ಅದ್ ಯಾವ್ದು ಇಲ್ದಲೆ ನನಗೆ ಇಷ್ಟೊಂದು ಭತ್ತ ಬೆಳೆದೀನಿ. ಹೇಗ್ ಬೆಳೆದ್ರಿ ಅದನ್ನ, ಅಷ್ಟೊಂದು ಇಳುವರಿ ಬಂತಲ್ಲ? ಹೇಗ್ ಬೆಳೆದಿನ ಅಂದ್ರೆ ಭೂಮಿ ಚೆನ್ನಾಗಿತ್ತು, ಅದ ಮಾಡ್ಕೊಂಡೆ, ನಾಟಿ ಮಾಡಿದೆ. ನಾಟಿ ಮಾಡಿದ್ರೆ ಒಂದಡಿಗೆ ಒಂದು ಪೈರ್ ಹಾಕ್ಬೇಕದು, ಹಂಗಾಗಿ ಅದು ಚೆನ್ನಾಗಿ ಬಂತು. ಚೆನ್ನಾಗಿ ಬಂದ್ಮೇಲೆ ಅದು ಬೆಳೆದ್ಮೇಲೆ ಗೊತ್ತಾಗಿದ್ದು, ಅದು ನನಗೂ ಗೊತ್ತಾಗಿದ್ದಿಲ್ಲ ಅಷ್ಟು. ಅದು ಬೆಳೆದ್ಮೇಲೆ 30-40 ತೆಂಡೆ ಬಂತು ಒಂದು ಪೈರಲ್ಲಿ. ಅವಾಗ ಗೊತ್ತಾಯ್ತು ಇಷ್ಟೊಂದು ಚೆನ್ನಾಗಿ ಬರುತ್ತಲ್ಲ ಭತ್ತ, ಇದನ್ನ ಇದನ್ನ ಯಾಕೆ ಮಾಡಬಾರ್ದು ಇನ್ಮೇಲೆ ನೆಕ್ಸ್ಟ್ ಅಂತೇಳಿ ನನ್ನ ತಲೆಗೆ ಹೋಯ್ತು. ಈಗ ನೆಕ್ಸ್ಟ್ ಅದೇ ಮಾಡ್ತಾಯಿನಿ ಈಗ ಈ ವರ್ಷದ್ದು. ಈಗ ಶ್ರೀ ಪದ್ಧತಿಗೆ ಮುಂಚೆನೂ ಸಹ ನೀವು ಭತ್ತ ಬೆಳೀತಿದ್ರಲ್ಲ, ಅವಾಗ ಎಷ್ಟು ಬರ್ತಿತ್ತು ಇಳುವರಿ? ಸರ್, ಮುಂಚೆ ಭತ್ತ ಬೆಳೀತಾ ಇದ್ದೀವಿ, ಏನಾದ್ರೆ ಶ್ರೀ ಪದ್ಧತಿ ಮಾಡ್ತಿದ್ದಿಲ್ಲ, ಮಾಮೂಲು ನಾಟಿ ಮಾಡ್ತಿದ್ವಿ. ಒತ್ತಡದ ನಾಟಿ ಅಂದ್ರೆ 8-10 ಕಡ್ಡಿ ಒಂದೇ ಜಾಗ ನಾಟಿ ಮಾಡೋದು, ಅದು ಕಳೆ ಆಗಬೇಡಾಗುತ್ತಿತ್ತು ಅಷ್ಟೇ ಹೊರತು ಭತ್ತ ಬೆಳೆಸ್ತಿದ್ದಿಲ್ಲ. ಅದರಲ್ಲಿ ಏನಂದ್ರೆ ದಟ್ಟವಾಗಿ ಜಲ್ದಿ ಬೆಳೆದ್ಬಿಡೋದು, ಒಂದು ತಿಂಗಳಿಗೆ ಎತ್ತರವಾಗಿ ಬೆಳೆದ್ಬಿಡೋದು, ಆಮೇಲೆ ಕಳೆ ಅವೈಡ್ ಆಗೋದು ಅಷ್ಟೇ. ಅದರಲ್ಲಿ ಕಳೆ ಅವೈಡ್ ಆಗುತ್ತೆ ಅಂತೇಳಿ ನಾವು ಭತ್ತ ಬೆಳೆಯೋದು ಕಡಿಮೆ ಮಾಡ್ತಿದ್ವಿ ಅಷ್ಟೇ ಹೊರತು, ಈಗ ಕಳೆನೂ ಬರಲಿ ಏನಾರ ಬರಲಿ ನಮಗೆ ಭತ್ತ ಚೆನ್ನಾಗಿ ಬರುತ್ತೆ ಅಂತ ಒಂದು ಗ್ಯಾರಂಟಿ ಆಯ್ತದು. ಅಲ್ಲ, ಇಳುವರಿ ಎಷ್ಟು ಬರ್ತಿತ್ತು ಅವಾಗ? ಅವಾಗ ಹೆಚ್ಚು ಕಡಿಮೆ ಒಂದು 22 ಕ್ವಿಂಟಲ್ ಲಾಸ್ಟ್, 22 ಕ್ವಿಂಟಲ್ ಎಕರೆಗೆ. ಅಲ್ಲ, ನನ್ನಂದಾಜು ಶ್ರೀ ಪದ್ಧತಿ ಶುರು ಮಾಡಿದ್ಮೇಲೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ತಿದ್ದೀರಾ ಅಂತ ಕಾಣಿಸುತ್ತೆ, ಅದಕ್ಕೆ ಜಾಸ್ತಿ ಇಳುವರಿ ಬಂತ? ಇಲ್ಲ ಸರ್, ಗೊಬ್ಬರನೂ ಕಡಿಮೆ, ಔಷಧಿ ಕಡಿಮೆ. ನಾನು ಔಷಧಿ ಯಾವತ್ತು ಭತ್ತಕ್ಕೆ ಅಂತ ಸ್ಪ್ರೇನೇ ಮಾಡಿಲ್ಲ ಔಷಧಿ ಯಾವ್ದು. ನಮ್ದೇನಿದ್ರು ಗಂಜಲ ಇಲ್ಲಾಂದ್ರೆ ಬೇವಿನೆಣ್ಣೆ ಅಷ್ಟು ಬಿಟ್ಟರೆ ಅದು ಹೆಚ್ಚಿದ್ರೆ ಮುಗೀತು, ಬೇರೆ ಯಾವ್ದು ಹಾಕಲ್ಲ ಔಷಧಿ. ಇನ್ನೊಂದು, ಈ ಮಾಮೂಲು ನಾಟಿಕಿನ ಶ್ರೀ ಪದ್ಧತಿಯಲ್ಲಿ ಬಹಳ ಒತ್ತಡ ನಾಟಿ ಇರಲ್ಲ, ದೂರ ದರ ಇರುತ್ತೆ, ಹಂಗಾಗಿ ಅತಿ ಹೆಚ್ಚು ಗಾಳಿ ಬೆಳಕು ಅದಕ್ಕೆ ಸಿಗುತ್ತೆ. ಗಾಳಿ ಬೆಳಕು ಹೆಚ್ಚು ಸಿಕ್ಕಾಗ ಏನಾಗುತ್ತೆ, ಅದು ಬೆಳೆನೂ ಜಾಸ್ತಿ ಕೊಡುತ್ತೆ ನಮಗೆ, ಅದು ಮೇನ್ ಅದಕ್ಕೆ. ಮತ್ತೆ ನೀವು ಔಷಧಿನೂ ಏನು ಹೊಡೆದಿಲ್ಲ ಅಂತ ಹೇಳಿದ್ರಿ? ಸರ್, ನಾನು ಯಾವ್ದು ಔಷಧಿ ಸ್ಪ್ರೇನೇ ಮಾಡಿಲ್ಲ, ಭತ್ತಕ್ಕೆ ಮಾತ್ರ ಯಾವ್ದು ಮಾಡೋದಿಲ್ಲ. ಏನು ಹುಳಗಳ ಬಿದ್ದಿಲ್ಲ? ಏನು ಹುಳ ಬೀಳಲ್ಲ ಸರ್. ನಾನು ಹುಳ ಬೀಳುತ್ತೆ ಅಂತ ಒಂದು ಸ್ವಲ್ಪ ಹೂವಾಗ ಟೈಮಲ್ಲಿ ಹೂವಾಗಿ ಒಡೆ ಬರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಸಂಜೆ ಮಾತ್ರ 6 ಗಂಟೆ ಕತ್ಲಾಗ ಟೈಮ್ ಪೂರ್ತಿ ಕತ್ಲಾಗುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಗರಿ ಹಾಕ್ಬಿಟ್ಟು ಬೆಂಕಿ ಹಾಕ್ತೀನಿ ಮೂಲೆಗೆ, ಎಲ್ಲ ಕಡೆ ಎಲ್ಲ ಜಟ್ಟಿ ಅವೆಲ್ಲ ಬಂದು ಬಿದ್ದು ಸತ್ತೋಗುತ್ತದೆ.

ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 1,200,000 ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 1,200,000 ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಆಕಾಶವಾಣಿ ಭದ್ರಾವತಿ. ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಸಂಜೆ ಸವಾರಿ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 7:45 ಕನ್ನಡ ಭಾಷಣ, 9:05 ಕ್ಷಿತಿಜ ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಕತೆಗಾರ ಕೇಶವರೆಡ್ಡಿ ಹಂದ್ರಾಳ, 10:05 ನಾಟಕ, 10:35 ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. ಇನ್ನು ನಾಳೆ ಬೆಳಗ್ಗೆ 6:05 ಚಿಂತನ ಡಾ ವಿವಿ ಭಟ್ ಅವರಿಂದ, 6:20 ಶುಭೋದಯ ನಮ್ಮ ಕರ್ನಾಟಕ ಭಾವಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 6:40, 6:50 ರೈತರಿಗೆ ಸಲಹೆ, ಬಿಲ್ವಪತ್ರೆಯ ಔಷಧೀಯ ಗುಣಗಳು ಈ ಕುರಿತು ಸುಷ್ಮಾ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೆವು ಗಡಿನಾಡಲ್ಲಿ ಕನ್ನಡದ ದೀಪ, 7:45 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ಹಾಗೂ 9:20 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ಬದುಕು ಅಕ್ಷಯವಾಗಲಿ ಕ್ಷಯರೋಗ ಜಾಗೃತಿ ಕುರಿತು ಸಂದರ್ಶನ, 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. ನಾಳೆ ಬೆಳಗ್ಗೆ 9:40 ಭಾವಗೀತೆಗಳು, 10:05, 10:35 ಆಕಾಶ ಗಂಗೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ದತೆ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಮಾಜ ವಿಜ್ಞಾನ. ಮಧ್ಯಾಹ್ನ 12:05 ವನಿತಾ ವಿಹಾರ,